ಮಣ್ಣಿನ ಮಗ. ಆಕಾಶವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದ ಪ್ರಗತಿಪರ ಹಿರಿಯ ರೈತರಾದ ರುದ್ರಪ್ಪ ಜುಲ್ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್, ಎಸ್ ರುಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಒಬ್ಬ ಹಿರಿಯ ರೈತರಿದ್ದಾರೆ, ಸಾವಯವ ಕೃಷಿಕರು. ಸುಮಾರು 4 ದಶಕಗಳನ್ನ ಅವರು ಸಾವಯವ ಕೃಷಿ ಒಳಗೆ ಕಳೆದಿದ್ದಾರೆ. ಅವರು ನಿಮಗೆಲ್ಲಾ ಪರಿಚಿತರು, ನಮ್ಮ ಇಡೀ ವಿಜಯಪುರ ಜಿಲ್ಲೆ ಯಾಕೆ ಇಡೀ ನಾಡಿಗೆ ಪರಿಚಿತರಾಗಿರುವಂತಹ ಸಾವಯವ ಕೃಷಿಕರು. ಅವರು ಬಹುಶಃ ನಮ್ಮ ರಾಜ್ಯದೊಳಗ ಇನ್ನೂ ಸಾವಯವದ ತಿಳುವಳಿಕೆ ಇರಲಿಲ್ಲ, ಅದೇ ಸಮಯದೊಳಗ ಅದಕ್ಕಿಂತಲೂ ಪೂರ್ವದೊಳಗ ಅವರು ಸಾವಯವ ಯಾನವನ್ನ ಶುರು ಮಾಡಿದಂಥವ್ರು. ಅವರು ಏನು ಇಲ್ಲಿ ತನಕ ಅನುಭವಗಳನ್ನು ಗಳಿಸಿದ್ದಾರೆ, ಅವರ ವಿಚಾರಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ಅನಿಸಿಕೆಗಳನ್ನ ಅವರು ಹಂಚಿಕೊಳ್ತಾ ಇದ್ದಾರೆ. ಇಲ್ಲಿವರೆಗೆ ಏನು 4 ದಶಕಗಳ ಕೃಷಿ ಜೀವನ ಅವರದಾಗಿದೆ, ಇಂಥ ದೀರ್ಘಾವಧಿಯೊಳಗ ಅವರು ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳನ್ನ, ರಾಷ್ಟ್ರ ಮಟ್ಟದ ಅನೇಕ ಪ್ರಶಸ್ತಿಗಳನ್ನ ಗಳಿಸಿ ನಮ್ಮ ನಾಡಿಗೆ ಕೀರ್ತಿ ತಂದಿದ್ದಾರೆ. ಅವರು ಯಾರು ಅಂತೇಳಿ ನೀವು ಊಹಿಸಿಕೊಳ್ತಾ ಇರಬಹುದು, ನಿಮ್ಮ ಊಹೆ ಸರಿನೂ ಇರಬಹುದು. ಜಮಖಂಡಿ ತಾಲೂಕು ಹುಲ್ಯಾಳ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ಹಿರಿಯ ರೈತರಾಗಿರುವಂತಹ ರುದ್ರಪ್ಪ ಜುಲ್ಫಿ ಅವರ ತೋಟದ ಮನೆಯೊಳಗೆ ಇವತ್ತು ನಾವು ಇದ್ದೀವಿ. ಅವರನ್ನ ಮಾತಾಡಿಸಿ ಅವರ ವಿಚಾರಗಳನ್ನ ಕೇಳುವಂತಹ ಒಂದು ಸಂದರ್ಭ. ರುದ್ರಪ್ಪ ಜುಲ್ಫಿ ಅವರೇ, ತಮಗೆ ನಮಸ್ಕಾರ ಮತ್ತು ಹಾರ್ದಿಕವಾದಂತಹ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ. ತಮಗೂ ಕೂಡ ಧನ್ಯವಾದಗಳು. ಬಹಳ ಸಂತೋಷ ಆಗ್ತದೆ, ತಾವು ಸುದೀರ್ಘವಾದಂತಹ ಒಂದು ಸಾವಯವ ಕೃಷಿ ಯಾನವನ್ನ ಇಲ್ಲಿ ತನಕ ಮಾಡಿಕೊಂಡು ಬಂದಿದ್ದೀರಿ. ಯಾವ ರೀತಿಯಾದಂತಹ ಒಂದು ಸಾವಯವ ಕೃಷಿ ಬಾಳ್ವೆಯನ್ನ ತಾವು ಶುರು ಮಾಡಿದ್ರಿ, ಅನುಭವಿಸಿದ್ರಿ, ಮತ್ತೆ ಇಲ್ಲಿ ತನಕ ಅದನ್ನ ನಡೆಸಿಕೊಂಡು ಬಂದಿರಿ, ಮುಂದಿನ ದಿನಗಳಲ್ಲೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ವಿಚಾರ ತಮ್ಮದಿದೆ, ನಮ್ಮ ಎಲ್ಲ ಯುವ ಕೃಷಿಕರಿಗೆ ವಿಶೇಷವಾಗಿ ತಮ್ಮ ವಿಚಾರಗಳು ಮಾರ್ಗದರ್ಶನ ನೀಡ್ತಾವ ಅಂತ ಹೇಳಿ ನಾವು ಭಾವಿಸ್ತೀವಿ. ನಿಮ್ಮ ಅನುಭವಗಳನ್ನ ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಳ್ಬೇಕು ಅಂತ ಹೇಳಿ ಮನವಿ. ಮೊಟ್ಟ ಮೊದಲು ಕೃಷಿಗೆ ಬಂದದ್ದು ನಾವೊಂದು PUC ವ್ಯಾಸಂಗವನ್ನ ಮುಗಿಸಿ ಕೃಷಿಗೆ ನಾನು ಅನಿವಾರ್ಯವಾಗಿ ಬರಬೇಕಾಯ್ತು. ನಾನು ಒಕ್ಕಲತನ ಮಾಡಬೇಕಾಯ್ತು, ಇಡೀ ಭೂಮಿ ನಮ್ಮ ತಂದೆಯವ್ರಿಗೆ ವಯಸ್ಸಾಗ ಬರ್ತು. ಬಂದು ಒಕ್ಕಲತನದಲ್ಲಿ ನನ್ನ ಮಾರ್ಗದರ್ಶಕರು ಫಸ್ಟ್ ಅಂದ್ರೆ ನಮ್ಮ ತಂದೆ ತಾಯಿಗಳನ್ನ, ನಮ್ಮಅಮ್ಮ, ನಮ್ಮ ಅವರ ಅಪ್ಪನ ಒಕ್ಕಲತನ ನಾನು ಹುಡಿದ್ದೆ. ನಾನು ಅವ್ರು ಮುಧೋಳ ತಾಲೂಕ್ನಾಗ ಅವ್ರು ಹೆಂಗ್ ಒಕ್ಕಲತನ ಮಾಡ್ತಿದ್ರಂದ್ರೆ ಅದನ್ನ ನನಗೆ ಇವತ್ತಿನವರೆಗೂ ನಮ್ಮ ಕಣ್ಣಲ್ಲಿ ನಾನು ನೋಡಿ ನನಗೆ ವಿಚಿತ್ರಾಗಿದೆ. ಅಂತ ಒಂದು ಒಕ್ಕಲತನ ಹೋದ್ದು, 8 ಎತ್ತಿನ ಒಕ್ಕಲತನ ಇತ್ತು ಅವ್ರದ್ದು. ಅಂತ ಒಂದು ಮಾರ್ಗದರ್ಶಕರು ನನಗೆ ತಾಯಿಯಾಗಿ ಅವರು ಸಿಕ್ಕರು. ಮತ್ತೆ ನಮ್ಮ ತಂದೆನೂ ಸುಮಾರು ನಮ್ಮ 13 ತಲೆಮಾರುಗಳು ನಮ್ದು ಒಕ್ಕಲತನ, ನಮ್ಮ ಮಂತನ್ ನಮ್ದು. ಹಿಂಗಾಗಿ ನನಗೆ ಒಕ್ಕಲತನ ಅಷ್ಟೇನು ಟಪ್ ಅನಿಸ್ಲಿಲ್ಲ. ಕೇಳ್ತೀವಿ ಇದು ಬಾಧಕ ಆಗ್ತಾ ಇದೆ ಭೂಮಿ ಶರೀರಕ್ಕೆ, ಮಾನವ ಶರೀರಕ್ಕೆ ಅಂತ ಹೇಳಿ ಕೇಳ್ತೀವಿ. ಇದನ್ನ ಬಿಡಬಾರ್ದು ಯಾಕಂತೇಳಿ ವಿಚಾರ ಬಂತು ನನಗೆ. ನಮ್ಮ ಮನೆಯಲ್ಲೂ ನನಗೆ ವಿರೋಧ ಬಂತು. ನಮ್ಮ ಅಪ್ಪಾಗ ನಮ್ಮ ಅಪ್ಪ ಏ ಊರೆಲ್ಲ ಗೊಬ್ಬರ ಹಾಕ್ತಾರೆ, ನೀವು ಬಿಟ್ಟು ಏನ್ ಮಾಡೋಲಿ, ಸುಮ್ಮ ಎಲ್ಲ ಹಾಕೆಲ್ಲ ಅದೇನ್ ದೊಡ್ಡ ಏನ್ ಮಾಡೋದು, ನೀವು ಬಿಟ್ರೆ ಏನಾಗು ಮತ್ತ ಹಿಂಗ ಅಂತೇಳಿ ನಮ್ಮ ಬಾಬಾರು ಅವರು ಒಂದ್ ಸ್ವಲ್ಪ ನನಗೆ ಮಾತಾಡಿದಾರೆ. ಬಟ್ ಆದರೂ ನಾನು ಅವರು ಮಾತು ಕನ್ವರ್ಟ್ ಮಾಡ್ಕೊಂಡೆ. ಯಾಕಂತಂದ್ರೆ ನಮಗೆ ಆಕಳ ಆಗಿರ್ಲಿ ಎಮ್ಮೆ ಆಗಿರ್ಲಿ ಇವುಗಳು ಖಂಡಿತ ಇರಬೇಕು. ಅವತ್ತರ ಶಗಣಿ ಗೋಮೂತ್ರ ಬಹಳಷ್ಟು ನಮ್ಮ ಜಮೀನಕ್ಕೆ ಬಹಳ ಉಪಯೋಗ ಐತೆ. ಬರೀ ನೀವು ಒಂದಿಷ್ಟು ಶಗಣಿ ಗೊಬ್ಬರ ಒಂದಿಷ್ಟು ಗೋಮೂತ್ರ ನೀರಿನ ಜೊತೆ ನೀವು ಬಿಟ್ರೆ ಸಾಕು, ಏನ್ ಅದ್ಭುತ ನಿಮ್ಮ ಭೂಮಿಯ ಮಣ್ಣಿನ ಕಣಗಳ ರಚನೆ ಎಲ್ಲಿ ಆಕತಿ ಅನ್ನೋದು ನೀವು ನೋಡಬಹುದು. ಇವತ್ತು ಯಾವ ಯೂರಿಯಾ DAP ಬೇಕಾ ಅಂತ ಏನತ್ತೀರಿ, ಖಂಡಿತ ಸಾಧ್ಯ ಇಲ್ಲ. ಇವತ್ತು ನಾನು ಬಹಳಷ್ಟು ಬಾಳಿ ಅರಿಶಿನ ಬಹಳಷ್ಟು ಎಲ್ಲಾ ಬೆಳೆಗಳನ್ನ ಬೆಳೆದಿದ್ದೀನಿ. ಯಾವನ್ನ ಬಿಟ್ಟರೆ ದಾಳಿಂಬರಿ ದ್ರಾಕ್ಷಿ ಎರಡನ್ನು ಬಿಟ್ಟ ಉಳಗದ ಎಲ್ಲ ಬೆಳೆಗಳನ್ನ ನಾನು ಬೆಳೀತಾ ಇದ್ದೀನಿ. ಯಾವ್ದು ಅವಶ್ಯಕತೆ ನನಗೆ ಸುಮಾರು ಒಂದು 35 ವರ್ಷ ಒಂದು 40 ವರ್ಷ ಸಮೀಪತ್ತು ನನ್ನ ಅನುಭವದಲ್ಲಿ ಬಂದಿಲ್ಲ. ಯಾಕಂತಂದ್ರೆ ಅದು ಬರೋದಿಲ್ಲ ಅನ್ಸುತ್ತೆ. ಯಾಕಂತಂದ್ರೆ ನಮ್ಮ ಪೂರ್ವಜರು ಈ ಗೊಬ್ಬರ ಫ್ಯಾಕ್ಟರಿಗಳು ಹುಟ್ಟಿದ್ದು ಈಗ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ಕಥೆ ಇದೆ. ಎಷ್ಟೋ 1000 ತಲೆಮಾರುಗಳಿಂದ ಈ ಕೃಷಿ ನಮ್ಮ ದೇಶದಲ್ಲಿ ಬಂದದ್ದು. ಅದಕ್ಕೆ ಬಹಳಷ್ಟು ಇತಿಹಾಸ ಐತಿ. ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇಲ್ಲ. ಮತ್ತೆ ಅದರ ಬಾದಕ್ಕೆ ಇವತ್ತಿನ ಗೊತ್ತಾಗತೈತಿ ಎಲ್ಲರಿಗೂ ಏನಾಗತೈತಿ, ಇವತ್ತು ಶರೀರಕ್ಕೆ ಏನಾಗ್ತದೆ, ಇವತ್ತು ಭೂಮಿಗೆ ಏನಾಗತ್ತೆ ಅಂತ ಗೊತ್ತಾಗತಿ. ಅದನ್ನ ನಂತರ ವಿಚಾರ ಮಾಡೋಣ. ಅದು ಮಾಡ್ತಾ ಮಾಡ್ತಾ ಬಂದು ಕೆಲವೊಂದು ಬೆಳೆಗಳು ಗ್ರಿಪ್ ತಗೊಂಡು ನಾನು ಏನ್ ಮಾಡಿದೆ ಅಂದ್ರೆ, ಒಮ್ಮೆ ರಾಜ್ಯ ಮಟ್ಟದ ಗೋವಿನ ಜೋಳದ ಬೆಳೆ ಸ್ಪರ್ಧೆ ಇತ್ತು ಮೆಕ್ಕೆಜೋಳದ್ದು. ಅದರಲ್ಲಿ ಸುಮ್ನೆ ನೋಡುನು ನಾವು ಏನ್ ಚಡ್ಡಿ ಹಾಕೊಂಡು ಕುಸ್ತಿ ಹಿಡಿನು ಏನ್ ಆಕತಿ ನಮ್ಮ ಊರಾಗ ಮಂದಿ ಕೆಲವೊಂದ್ರ ಅಂದ್ರೆ ರಾಜ್ಯ ಮಟ್ಟದ ಅಂದ್ರೆ ಏನು, ಅದೇನ್ ಹಗರ ಐತೆ ಸಾಮಾನ್ಯ. ಇಲ್ಲೇ ಊರಾಗ ಆಗೋದಿಲ್ಲ, ಇನ್ ತಾಲೂಕಾ ಅಲ್ಲ, ಜಿಲ್ಲಾ ಅಲ್ಲ, ರಾಜ್ಯ ಮಟ್ಟದಾಗ ನೋಡೋಣ ಅಂತೇಳಿ ವಿಚಾರ ಮಾಡಿ ನೋಡಿದಾಗ ಸುಮಾರು 50 ಕ್ವಿಂಟಲ್ ರಾಜ್ಯದಲ್ಲಿ ಫಸ್ಟ್ ಪ್ಲೇಸ್ ಬಂತು ನನಗೆ 2005 ಅದು. ಹಿಂಗಾಗಿ ಅದೊಂಥರ ಒಂದು ಸ್ಫೂರ್ತಿ ಆದಂಗಾಯ್ತು ನನಗೆ. ಇನ್ನೊಮ್ಮೆ ಏನಾಯ್ತು, ನಾನು ಸುಮ್ನೆ ಹಂಗೆ ಮಧ್ಯಾಹ್ನದಲ್ಲಿ ಕುಂತಿದ್ವಿ, ಒಬ್ರು ಯಾರೋ ಆಸ್ಟ್ರೇಲಿಯಾದ ಒಬ್ರು ಅವ್ರ ಫೀಲ್ಡ್ ಆಫೀಸರ್ ಕಾಣಿಸ್ರೆ ಬಾಗಲಕೋಟೆಗೆ ಹೊಂಟಿದ್ರು ಅವ್ರು. ನಾವು ಕರೆದಿಲ್ಲ ಬಿಟ್ಟಿಲ್ಲ ಅವ್ರನ್ನ, ಸುಮಾರು ಅವ್ರು 4 ಕಾರ್ಗಡಿ ಜೊತೆ ಹೊಂಟಿದ್ರು. ನಮ್ಮ ತೋಟಕ್ಕೆ ಬಂದು ನಾವು ಒಂದು ಸೂರ್ಯಕಾಂತಿ ಪ್ಲಾಟ್ ಬೆಳೆದಿದ್ದೆ ನಾನು. ಅವ್ರಿಗೆ ಬಾಣ ಹೊಂದಿಲ್ಲ, ನಾವು ನಮ್ಮ ತೋಟನ ನೋಡಿಲ್ಲ, ರೋಡ್ ಮೇಲೆ ಹೊಂಟಾಗ ಅವರು ಬರೀ ನಮ್ ಸೂರ್ಯಕಾಂತಿ ಹೂವನ್ನು ನೋಡಿ ನಮ್ ತೋಟಕ್ಕೆ ಒಳಗ್ ಪ್ಲಾಟಿಗೆ ಹೋಗ್ಬಿಟ್ಟಿದ್ರು ಅವ್ರು. ಇವ್ರ ಯಾರು ಕಾರ್ಗಡಿ ತಗೊಂಡು ನಮ್ ತೋಟದಾಗ ಒಳಗ್ ಹೋದ್ರಂತ ನಾವು ನೋಡ್ಲಾಗೆ ಹೇಳಿದ್ರು. ನನಗೆ ಇವತ್ತಿನವರೆಗೂ ಬಹಳ ನಂಗೆ ಬಹಳ ಅದು ನನ್ನ ಕೃಷಿಗೆ ಪ್ರೇರೇಪಣೆ ಆಗಿತ್ತು. ಏನಂದ್ರೆ ಈ ತರ ನಾ ಸೂರ್ಯಕಾಂತಿ ಬೆಳೆದು ಕೇವಲ ಅಮೆರಿಕಾದಲ್ಲಿ ಮಾತ್ರ ನೋಡಿನಿ ಅಂದ್ರೆ ಅವ್ರು. ಇಷ್ಟು ದೊಡ್ಡ ಸೈಜ್ ಬರುವಂತದ್ದು. ಹಿಂಗಾಗಿ ಅದು ಕಂಪನಿಯವರು ಒಂದು ಫೀಲ್ಡ್ ಡೇ ಮಾಡಿ ಕೇಸಿಂದ ಒಂದು ಸುಮಾರು ಬಹಳಷ್ಟು ಸಾವಿರಾರು ಜನರಿಗೆ ಅದರಿಂದ ಅಲ್ಲಿ ನಮ್ಮಲ್ಲಿ ಕಾರ್ಯಕ್ರಮ ಮಾಡಿ ಆದ್ರು. ಹಿಂಗಾಗಿ ಒಟ್ಟಾರೆ ಕೃಷಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳು ಹಿಂಗಾಗಿ ನನಗೆ ಒಂದು ತರ ಪ್ರೋತ್ಸಾಹ ಕೊಟ್ಟ ಹುಲಿಯಾಳ ಜುಲ್ಪಿ ಕರಿ ಬದನಿ ಒಂದು ಅಂತೇಳಿ ಡೆವಲಪ್ ಮಾಡಿ ಇವತ್ತು ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ತಗೊಳ್ಳುವಂತ ಅವಕಾಶವನ್ನ ಮಾತ್ರ ಒಂದೇನಿಲ್ಲಿರ್ತವೆ. ಹಿಂಗಾಗಿ ಈ ತಳಿನೂ ಕೂಡ ಬಹಳಷ್ಟು ರೈತರಿಗೆ ಸಹಕಾರಿಯಾಗಿದೆ. ಈ ಎರಡು ತಳಿಗಳನ್ನು ನಾವು ಡೆವಲಪ್ ಮಾಡಿದಕ್ಕಾಗಿ ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ ನಾವು ನಮ್ಮ ಊರನ್ನ ಹೆಸರನ್ನ ಗುರುತಿಸಿಕೊಳ್ಳುವಂತ ಅವಕಾಶ ಆಗಿದೆ ಮತ್ತೆ ನಮ್ಮ ರೈತ ಕುಲಕ್ಕೂ ಒಂದು ಸೇವೆ ಸಲ್ಲಿಸುವ ಒಂದು ಅವಕಾಶ ನಮಗೆ ಒಂದು ಇವತ್ತು. ಹಿಂಗಾಗಿ ಒಟ್ಟಾರೆಯಾಗಿ ಇವತ್ತು ಏನು ಡೆಲ್ಲಿಯಲ್ಲಿ ಇರ್ತಕ್ಕಂತ ಪೂಸಾ ವಿಶ್ವವಿದ್ಯಾಲಯದವರು ಅವರು ಕರೆದು ಅವರು ಯುನೈಟೆಡ್ ಫಾರ್ಮರ್ ಅವಾರ್ಡ್ ಅಂತ ಕೊಟ್ಟರು ಅವರು. ಅದು ಬಹಳ ಖುಷಿ ಆಯ್ತು. ನಿಮಗೆ ಈಗಾಗಲೇ ಹೇಳದಂತೆ ಈ ನಮ್ಮ ಇಂಡಿಯಾ ಆರ್ಗ್ಯಾನಿಕ್ ಅವಾರ್ಡ್ದವರು 2019 ಅವರು ಒಂದು ರಾಷ್ಟ್ರ ಮಟ್ಟದಲ್ಲಿ ನಮಗೆ ಆರ್ಗ್ಯಾನಿಕ್ ಇಂಡಿಯಾ ಅವಾರ್ಡ್ ಅಂತೇಳಿ ಅದು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಕೊಟ್ಟರು. ಆ ನಂತರ ಅದೇ ಒಂದು ಗ್ರೂಪ್ ಮೇಲೆ ಸುಮಾರು ನಾನೊಂದು 10 ಗೈಡೆನ್ಸ್ ಮಾಡಿ ಬಹಳ ಜನರು ಇವತ್ತು ನಮ್ಮ ಹೆಸರು ಹೇಳ್ತಾರೆ. ಅವರ ರುದ್ರಪ್ಪ ಅವರ ಕಾರಣರಿ ನಾವೆಲ್ಲ ತಗೊಳ್ಳಿಕ್ಕೆ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಅಂತೇಳಿ ಬಹಳಷ್ಟು ಬಿಜಾಪುರ ಜಿಲ್ಲೆಯಲ್ಲಿ ಮಲ್ಲು ಬಿದ್ರಿ ಅಂತದಾರ ಮತ್ತ ಬಹಳಷ್ಟು ಇನ್ನು ಎಲ್ಲಿಂದ್ರ ನಮ್ಮ ಇಲ್ಲಿ ಬಳುವಲ್ಮಟ್ಟಿ ಅವರದಾರ, ಇಲ್ಲಿ ಶ್ರೀಕಾಂತ್ ಕುಂಬಾರ್ ಅಂತದಾರ, ಮತ್ತೆ ಇಲ್ಲಿ ರಮಣ ಕಡ್ಕೋಳ್ ಅಂತದಾರ, ಮತ್ತ ಭುಜಬಲಿ ಅಂತೇಳಿ ಅಥಣಿ ತಾಲೂಕದಾಗ ಅದಾರ. ಬಹಳಷ್ಟು ಜನ ಹಿಂಗ ರೈತರು ಅವ್ರಿಗೆ ಯಾವುದೇ ನಮ್ಗೆ ಯಾವುದೇ ಉದ್ದೇಶದಿಂದ ಒಂದಿಷ್ಟು ಗೈಡೆನ್ಸ್ ಮಾಡಿ ನೀವು ನ್ಯಾಷನಲ್ ನಲ್ಲಿ ಗುರುತಿಸ್ಕೋಬಹುದು, ನ್ಯಾಷನಲ್ ಅವಾರ್ಡ್ ತಗೋಬಹುದು ಅಂತೇಳಿ ಬಹಳಷ್ಟು ರೈತರಿಗೆ ನನ್ನ ಸಹಾಯ ಸಹಕಾರ ಮಾಡ್ಕೊತಾ ಬಂದಿದ್ವಿ. ಇವತ್ತು ತಾವು ಬಹಳ ಅದ್ಭುತ ವಿಷಯ ಹೇಳದ್ರಿ, ಎರಡು ತಳಿಗಳ ಬಗ್ಗೆ ತಾವು ಹೇಳದ್ರಿ, ಅಭಿವೃದ್ಧಿ ಮಾಡಿದಂತದ್ದು ಅದು ಕೂಡ ನಿಮ್ಮ ಹೆಸರ ಮೇಲೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತದ್ದು, ಈ ಒಂದು ಬದನೆ ತಳಿ, ಇನ್ನೊಂದು ಗೋಧಿ ತಳಿ. ಈ ತಳಿಗಳನ್ನ ನಮ್ಮ ಭಾಗದೊಳಗ ಇನ್ನೂ ಹೆಚ್ಚಿನ ಕ್ಷೇತ್ರದೊಳಗ ಪ್ರಸಾರ ಮಾಡೋದಕ್ಕ ಮತ್ತೆ ನಮ್ಮ ರೈತರಿಂದ ಬಂದಂತಹ ಪ್ರತಿಕ್ರಿಯೆ ಆಗಲಿ ಅಥವಾ ಇದಕ್ಕ ಆದಂತಹ ಪ್ರಯತ್ನಗಳು, ಅದರ ನಂತರ ಯಾವಾಗ ಇದು 2005 ನೀವು ಮಾಡಿದಂಥದ್ದು? 2015 ನನಗೆ ಸುಮಾರು 4 ಸರ್ ಅವರು 2015 ಅವಾರ್ಡ್ ಕೊಟ್ಟದ್ದು, 2017 ಕೊಟ್ಟದ್ದು ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಆಫ್ ಇಂಡಿಯಾ ಅವರು ಕೊಟ್ಟದ್ದು 2015. ಅದಕ್ಕಿಂತ ಮುಂಚೆ 4 ನನ್ನಲ್ಲಿ ಸ್ಟಡಿ ಮಾಡಿದ್ರು ಅವರು. ನೇರವಾಗಿನ ನನಗೆ ಅವರು ಇದು ಚಲೋ ಐತಿ ವೆರೈಟಿ ಅಂತೇಳಿ ಅನ್ಲಿಲ್ಲ. 4 ಇಲ್ಲಿ ತೋಟಕ್ಕೆ ಬಂದ್ರು ಡೆಲ್ಲಿಯಿಂದ, ಪ್ರತಿ 6 ಬಂದ್ರು, ಅದ್ರದ್ದೆಲ್ಲ ಅದ್ರ ಕ್ಯಾರೆಕ್ಟರಿಸ್ಟಿಕ್ ಮತ್ತೆ ಅದನ್ನ ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯ ತೋಟಗಾರ ವಿಶ್ವವಿದ್ಯಾಲಯಕ್ಕೆ ಅವರು ಸರ್ಕಾರದಿಂದನೇ ಅಲ್ಲಿ ಅದನ್ನ ಅನುದಾನ ಕೊಟ್ಟು ಅದ್ರದ್ದು ನಮಗೆ ಪೂರ ಕ್ಯಾರೆಕ್ಟರಿಸ್ಟಿಕ್ ಅದು ಏನೈತಿ ಅನ್ನೋದು ರಿಪೋರ್ಟ್ ಕೊಡ್ಬೇಕಂತೇಳಿ ಅಲ್ಲಿ ನ್ಯಾಷನಲ್ ಲೆವೆಲ್ ಕೊಟ್ಟಿಸ್ರು. ಆ ಪ್ರಕಾರ ಅವರೆಲ್ಲ ಅದನ್ನ ರಿಸರ್ಚ್ ಮಾಡಿಕೊಂಡು ಅದರ ನ್ಯಾಷನಲ್ ಲೆವೆಲ್ ಕೆನ ಎಫೆಕ್ಟ್ ಕಳಿಸಿದ್ರು ಅವರು. ಆ ನಂತರ ನಮಗೆ ನ್ಯಾಷನಲ್ ಅವಾರ್ಡ್ ಸಿಕ್ತದ್ದು. ಸುಮಾರು 4-5 ಒಂದು ಪ್ರೊಸೆಸ್. ಆ ಬದನಿ ತಳಿ ನೋಡಕ್ ಬಂದಾಗ ಈ ನಮ್ಮ ಗೋಧಿ ತಳಿಯನ್ನ ನೋಡಿದಂತ ಒಬ್ಬ ನೌಶಾದ್ ಅನ್ನುವಂತ ಒಬ್ಬ ಕೃಷಿ ಇಲಾಖೆ ಅವು ಎನ್ಐಎಫ್ ದಲ್ಲಿ ಅಂತ ಒಬ್ಬ ಅಧಿಕಾರಿ ಆತರು. ಇದೇನ್ರಿ ಅಂತಂದ್ರು, ಇದು ಒಂದು ಗೋಧಿ ತಳಿ ಸರ್ ಅಂದ್ರು. ಏನಿದು ಇಷ್ಟಂಗ್ ಉದ್ದೈತಿ, ಏನೈತಿ ಕತ್ತಿ ಅಂತಂದ್ರು. ನಾವೊಂದಿಷ್ಟು ಬೀಜ ಒಯ್ಬಹುದಾತಂದ್ ಏನ್ ಸರ್ ಅವಶ್ಯವಾಗಿ ಒಯ್ಯರಿ ಅಂತಂದೆ. ಬಟ್ ಅವ್ರು ಓದ್ ಏನ್ ಮಾಡಿದ್ರು, ಅದನ್ನ ಇಡೀ ಎನ್ಐಎಫ್ ಏನಿದೆ ಆ ಎನ್ಐಎಫ್ ಫೌಂಡೇಶನ್ ಅಲ್ಲಿ ಬೀಜ ಕೊಟ್ಟು ಇವತ್ತು ಥ್ರೂಔಟ್ ಇಂಡಿಯಾದಲ್ಲಿ ಬಹಳಷ್ಟು ಸುಮಾರು 17 ರಾಜ್ಯದವರಿಗಿಂತ ನಮ್ದು ಇಳುವರಿ ಹೈಯೆಸ್ಟ್ ಅಂತೇಳಿ ರಿಪೋರ್ಟ್ ಬಂದಿದೆ. ಅವರು ರಿಪೋರ್ಟ್ ತೋರಿಸಿದ್ದಾರೆ ಅದನ್ನ. ಅದು ಕೂಡ ಇವತ್ತು ಬಹಳಷ್ಟು ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗಿದೆ. ಬಹಳಷ್ಟು ನಾವು ಅದ್ರ ಬಹಳ ಅದ್ರಲ್ಲಿ ಏನಿದೆ ಬಹಳಷ್ಟು ಕಡಿಮೆ ಪ್ರಮಾಣ ಗ್ಲುಟೀನ್ ಇದೆ, ಮತ್ತೆ ಇಳುವರಿ ಹೆಚ್ಚು ಬರ್ತಾ ಇದೆ, ಯಾವುದೇ ರೋಗ ರುಜಿನ ಕಡಿಮೆ ಇದೆ ಸಾಧ್ಯತೆ. ಮತ್ತೆ ಇಳುವರಿ ಅಂತೂ ಅದು ನೋಡಿದ್ರ ಅದು ಸುಮಾರು ನಮ್ಮ ಈ ಸಾಮಾನ್ಯವಾಗಿ 8-10 ಬೆಳಿತೀವಿ, ಬಟ್ ಇದನ್ನ ನಾವು 25-30 ಕ್ವಿಂಟಲ್ ತನಕ ನಾವು ಮನಸ್ಸು ಮಾಡಿದ್ರೆ ಅದು ಹೆಂಗಂದ್ರೆ ಪದ್ಧತಿ ಹವಾಮಾನ ಇರಬೇಕು, ಪದಶ್ರೀ ಕಳೆನಾಶಕ, ನೀರು ನಿರ್ವಹಣೆ, ಮತ್ತೆ ಇವನ್ನೆಲ್ಲ ನಾವು ಸ್ವಲ್ಪ ಅಷ್ಟು ಎಲ್ಲನೂ ಪದಶ್ರೀ ಮಾಡಿಬಿಟ್ರೆ ಸುಮಾರು ನಾವು ಅಷ್ಟು ಇಳುವರಿನ ತಕ್ಕೋಬಹುದು ಅಂತೇಳಿ ನನಗೆ ಅನಿಸ್ತಾ ಇದ್ದೀನಿ. ನಾವು ತೆಗಿತಾ ಇದ್ದೀವಿ ಪ್ರತಿ ಸರಿ. ಈಗ ಅದಕ್ಕೆ ಮಸ್ಟ್ ಅದು ಏನಂದ್ರೆ ತಿಪ್ಪಿ ಗೊಬ್ಬರ ಮಾತ್ರ ಅವಶ್ಯಕವಾಗಿ ನಾವು ಸಾವಯವ ಗೊಬ್ಬರಗಳನ್ನ ಹಾಕಲೇಬೇಕು. ಅಂದ್ರೆ ನಾವು ಈ ಏನ್ ಎರಡು ತಳಿಗಳದಾವ ಇವುಗಳನ್ನ ನಾವು ಸಂಪೂರ್ಣವಾಗಿ ಸಾವಯವ ಕೃಷಿ ಒಳಗೆ ಬೆಳೆಯುವುದಕ್ಕೆ ಸಾಕಷ್ಟು ಅವಕಾಶಗಳದಾವ ಅಂತೀರಿ? ಹೌದು ಸರ್. ಸುಮಾರು ನಮ್ಮ ಮದರ್ ಏನದನ್ನ ಒಂದು ಕಾಡಿನಲ್ಲಿ ಇದ್ದಂತ ಬದ್ರಿ ಬೀಜವನ್ನು ತಂದು ಅದನ್ನ ನಾಡಿಗೆ ತಂದಿವಿ. ಇವತ್ತು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಒಯ್ಯುವಂತ ಒಂದು ಪ್ರಕ್ರಿಯೆ ನಮ್ಮ ಊರಿನ ಹೆಸರು ಬಂತ. ಅದಕ್ಕೆ ಯಾಕಂತಂದ್ರ ಅದು ಹೆಂಗ ಇವತ್ತಿನ ಅದನ್ನ ಏನ್ ಪ್ರಯೋಗ ಮಾಡ್ತಾ ಇದೀವಿ ಅಂತಂದ್ರೆ ಪ್ರತಿ ಹಂತದಲ್ಲಿ ಅದ ಬೀಜದ ನಾಟಿಯ ತಳಿ ಅಂತರ ಪ್ರತಿಯೊಂದು ಇವತ್ತಿನವರೆಗೂ ನಾವು ಒಂದು ಸುಮಾರು 35 ಆಯ್ತು. ಪ್ರತಿಯೊಂದನ್ನು ನಾವು ಇವತ್ತಿನವರೆಗೂ ಅದರಲ್ಲಿ ಬದಲಾವಣೆಗಳು ಮಾಡ್ತಾನೆ ಬಂದಿದ್ದೀವಿ. ಯಾವ್ದಾದ್ರು ಇಂಟರ್ ಕ್ರಾಪ್ ಅನ್ನು ಚೇಂಜ್ ಮಾಡೋದು, ಆ ಸಾಲಿನ ಅಂತರ ಚೇಂಜ್ ಮಾಡೋದು, ಮತ್ತ ಅದರೊಳಗ ಇನ್ನ ಹಚ್ಚುವ ಒಂದು ಪದ್ಧತಿಯರ ಚೇಂಜ್ ಮಾಡೋದು, ಇವತ್ತು ರೈಸ್ ಬೆಡರ್ ಮಾಡೋದು, ಪ್ರತಿಕೂಲ ಎಲ್ಲ ಸರಿಯಾದ ಹವಾಮಾನ ಇದ್ರೆ ಮತ್ತ ನಾವು ಸಾಮಾನ್ಯವಾಗಿ ದಿವಸ ಪಲ್ಯ ಖರೀದಿ ಏನಂತೀವಿ, ಸಾಮಾನ್ಯ ಏನ್ ನಾರ್ಮಲ್ ಹರಿತೀವಿ ಒಂದು 45 ಗ್ರಾಮದ್ದು ಅಷ್ಟೇ ಹರಿತೀವಿ. ಅದಕ್ಕೆ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇಲ್ಲ. ಇವತ್ತು ಅದನ್ನು ಕಾಶ್ಮೀರದಲ್ಲಿ ಸರ್ ಬೆಳೀತಾ ಇದ್ದಾರೆ, ಬೇರೆ ರಾಜ್ಯಗಳಿಗೆ ಫ್ರೀಯಾಗಿ ಹಂಚ್ತಾ ಇದ್ದಾರೆ ಅವರು. ಅದೊಂದು ಅವರು ಅದು ದೇಶಕ್ಕೆ ಅವ್ರು ಮಾಡ್ತಾ ಇರ್ತದ ಆಫೀಸಿನ ಒಂದು ಅದು ಸ್ಪೆಷಾಲಿಟಿ. ಹಿಂಗಾಗಿ ನನ್ನ ಕಡೆಯಿಂದ ಹಣ ಕೊಟ್ಟು ಬೀಜ ತಗೊಂಡು ರಾಜ್ಯದ ದೇಶದ ತುಂಬಾ ಎಲ್ಲಾ ರಾಜ್ಯದ ರೈತರಿಗೂ ಹಂಚ್ತಾ ಇದ್ದಾರೆ. ಇವತ್ತು ಗೋಧಿ ಬೀಜನು ಹಂಗೆ ಮಾಡಿದ್ದಾರೆ. ಮತ್ತೆ ಗೋಧಿ ಬೀಜನು ಇವತ್ತು ನಮ್ಮ ಧಾರವಾಡ ಯೂನಿವರ್ಸಿಟಿಯಲ್ಲಿ ಅಲ್ಲಿಯೂ ಪಿಂಡ್ಯದಿಂದ ಅನುದಾನ ಕಳಿಸಿ ಉಮಾ ಮೇಡಮ್ ಅಂತ ಹೇಳಿದ್ದಾರೆ, ಅವರು ರಿಸರ್ಚ್ ಮಾಡಿದ್ರು ಗೋಧಿ ತಳಿ ಬೀಜ. ಅವರು ರಿಪೋರ್ಟ್ ಹೇಳಿದ್ದಾರೆ ಬಹಳ ಚೆನ್ನಾಗಿ ಬಂದಿದೆ ಸರ್ ಎಲ್ಲಾ ತಳಿಗಳಿಂದ ನಿಮ್ಮ ತಳಿ ಇಳುವರಿ. ಸಂತೋಷ, ಈ ಭಾಗದ ರೈತರು ಈಗೇನು ನೀವು ತಳಿ ಅಭಿವೃದ್ಧಿ ಮಾಡಿ ಅದರ ಒಂದು ಕೀರ್ತಿಯನ್ನ ಈ ನಾಡಿಗೆ ತಂದುಕೊಟ್ಟಿರಲ್ಲ, ನಮ್ಮ ಸುತ್ತಮುತ್ತಲಿನ ರೈತರು ಯಾವ ರೀತಿ ಸ್ಪಂದಿಸಿದ್ರು ಮತ್ತೆ ಅದರ ಪ್ರಸಾರದ ಬಗ್ಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ಖುಷಿ ಆಗೈತೆ ಅಂದ್ರೆ ಏನ್ರಿ, ಅದ್ರದ್ ನನಗ ನಮ್ ಕರಿ ಬಂದಿದ ಒಂದು ಯಾಕ್ ನಾವು ಹೆಂಗ ಈಗ ಜಾಗ ತಗೊಂಡ್ರು ಅಂತ ಒಂದು, ಯಾಕಂತಂದ್ರೆ ಇವತ್ತು ಬಹಳಷ್ಟು ಅದರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಇವತ್ತು ನಮ್ಮ ಭಾಗದಲ್ಲಿ ನೂರಾರು ಎಕರೆ ಸಾವಿರಾರು ಎಕರೆ ಸುತ್ತ ಎಲ್ಲ ಹಳ್ಳಿಗಳು ಹಿಂಗಾಗಿ ಅದು ಒಂದು ದೇಶೀಯ ತಳಿ. ಇವತ್ತು ಯಾವುದು ನಾವು ಈಗ ಮೈಕ್ರೋ ಬೀಜಗಳನ್ನ ಪ್ರತಿ ಸಾರಿ ಮಾರ್ಕೆಟ್ ಹೋಗಿ ತರಬೇಕಾಗ್ತದೆ, ಬಟ್ ಇವತ್ತು ಒಮ್ಮೆ ನಾವು ಇದನ್ನ ಬೀಜ ನಾವು ಹಿಡಿದು ಬಿಟ್ಟು ಸುಮಾರು 40 ವರ್ಷಗಳಿಂದ ನಮ್ಮಲ್ಲಿ ಇದೆ. ನಾವು ಹಡಮಳಿ ಬೀಜ ತರೋದೇ ಅವಶ್ಯಕತೆ ಇಲ್ಲ, ಬಟ್ ಅದನ್ನ ಸಂಗ್ರಹ ಮಾಡಿ ಶೇಪ್ ಮಾಡಿ ನೆಕ್ಸ್ಟ್ ಇಯರ್ ತನಕ ಇಡುವಂತದ್ದ ಒಂದು ತಂತ್ರಜ್ಞಾನ ಟೆಕ್ನಿಕ್ ಇದೆ. ಅದನ್ನ ಒಂದ್ ಸ್ವಲ್ಪ ಪದ್ಧತಿ ಇಟ್ಕೊಂಡು ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಮತ್ತೆ ಹಿಂಗಾಗಿ ಗೋಧಿ ತಳಿನೂ ಬಹಳ ಖುಷಿಯಾಗಿದೆ ಸರ್, ಯಾಕಂದ್ರೆ ಬಹಳ ಜನ ಅದನ್ನೆಲ್ಲ ಬೀಜ ತಗೋತಾ ಇದ್ರೆ ನಮ್ ಕಡೆ, ಅದು ಬಹಳಷ್ಟು ಒಳ್ಳೆ ಇಳುವರಿ ತೆಗಿತಾ ಇದ್ದಾರೆ, ಬಹಳ ಖುಷಿಯಾಗಿದೆ. ಯಾಕಂತಂದ್ರೆ ಇವತ್ತು ವಿಜ್ಞಾನಿಗಳ ಡೆವಲಪ್ ಮಾಡಿ ತಳಿಗಳನ್ನ ತಾವೇ ಅಭಿವೃದ್ಧಿ ಹೆಚ್ಚು ಮಾಡೋದ್ರೊಳಗ ಅದಾರ, ಬಟ್ ರೈತರ ತಳಿಗಳನ್ನ ಅಭಿವೃದ್ಧಿ ಮಾಡೋದು ಪ್ರಚಾರ ಮಾಡೋದು ಒಂದ್ ಸ್ವಲ್ಪ ಹಿನ್ನಡೆ ಇದೆ. ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು ಅವರೆಲ್ಲ ಮಾಡಿ, ಹಿಂಗಾಗಿ ರೈತರು ಇಂತಹ ತಳಿಗಳನ್ನ ಡೆವಲಪ್ ಮಾಡಿದಾರೆ ಅಂತೇಳಿ ಪ್ರಚಾರ ಆಗ್ಬೇಕು ಅಂತೇಳಿ ಕೇಳ್ತಾ ಇದ್ದೇನೆ. ಜುಲ್ಫಿ ಅವರ, ತಾವು ಬಹಳ ಜಲ್ದಿನೇ ಸಾವಯವ ಕೃಷಿ ಬಗ್ಗೆ ಕಲ್ಪನೆ ಇಟ್ಕೊಂಡು ಅದನ್ನು ಶುರು ಮಾಡಿದಂತವ್ರು, ಆ ಸಮಯದೊಳಗ ನಿಮಗೆ ಅನಿಸಿತ ಇಂತಹ ಒಂದು ಸಾವಯವ ಕೃಷಿಯನ್ನ ನಾವು ಫಾಲೋ ಮಾಡಿದ್ರೆ ಅನುಸರಿಸಿದ್ರೆ ಒಂದು ಕೃಷಿ ಒಳಗೆ ಸುಸ್ಥಿರತೆಯನ್ನ ಕಾಪಾಡಿಕೊಳ್ಬಹುದು ಮತ್ತ ವಿಶ್ವಮುಕ್ತವಾದಂತಹ ಒಂದು ಆಹಾರ ಅಂತೂ ತಯಾರ ಆಗೇ ಆಗ್ತದೆ ಸಂಪೂರ್ಣವಾಗಿ ನಾವು ಸಾವಯವ ಮಾಡಿದ್ರೆ ಅಂತೇಳಿ. ಆದ್ರೆ ನಮಗೇನ್ ಇಳುವರಿ ಎಷ್ಟು ನಾವು ನಿರೀಕ್ಷೆ ಮಾಡುವಂತಹ ಒಂದು ಇಳುವರಿ ಇರ್ತದೆ? ರಾಸಾಯನಿಕ ಗೊಬ್ಬರಕ್ಕೆ ಹೋಲಿಸಿದ್ರೆ ಇಲ್ಲಿ ಬಹಳ ಕಡಿಮೆ ಬರ್ತದೆ ಅನ್ನುವಂತಹ ಮಾತುಗಳು ಸುಮಾರು ಕಾಲದಿಂದ ಅದು ನಡ್ಕೊಂಡೆ ಬಂದಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಆ ಒಂದು ಸುಸ್ಥಿರತೆಯನ್ನು ಕಾಪಾಡಿಕೊಳ್ಬಹುದು ಮತ್ತು ಇಳುವರಿಯನ್ನ ನಮಗೆ ಬೇಕಾದಂತಹ ಒಂದು ಮಟ್ಟದೊಳಗೆ ಕಾಯ್ಕೊಂಡು ಹೋಗಬಹುದು, ಹೆಚ್ಚನು ಮಾಡಬಹುದು ಅನ್ನುವಂತಹ ಒಂದು ವಿಚಾರದೊಳಗೆ ಅವಾಗ ನಿಮ್ಮ ಕಲ್ಪನೆ ಏನಿತ್ತು? ಸರ್, ನಾನು ಬಹಳ ಜನ ನನಗೆ ಕೇಳಿದ್ರು, ನನ್ನ ತೋಟಕ್ಕೆ ಪ್ರತಿ ಸಾರಿ ವಿಸಿಟ್ ಬರ್ತಾರೆ, ಬೇರೆ ರಾಜ್ಯದವರು ಬರ್ತಾರೆ, ಬೇರೆ ಜಿಲ್ಲೆ ರೈತರು ಬರ್ತಾರೆ, ಎಲ್ಲ ನೋಡ್ತಾರೆ ಸರ್ ಇದು ಮತ್ತೆ ಹೆಂಗ ಇಳುವರಿ ಏನಂತಾರೆ. ನೀವು ಕಾಂಪಿಟೇಷನ್ ಮಾಡಿ ನೋಡಿ, ನನ್ನ ಬೆಳೆ ಇಳುವರಿ ನೋಡಿ, ಇವತ್ತು ನಾನು ರಾಷ್ಟ್ರ ಮಟ್ಟದಲ್ಲಿಯೂ ತಗೊಳಾಗ್ತಿದ್ದೇನೆ ಪ್ರಶಸ್ತಿಗಳನ್ನ. ಯಾಕಂತಂದ್ರೆ ವಿದೌಟ್ ಯಾವುದೇ ರಾಸಾಯನಿಕಗಳನ್ನ ಹಾಕಲಾರದೆ ಗೋಧಿಯಲ್ಲಿ ತಗೊಂಡು ಬದನೆಯಲ್ಲಿ ತಗೊಂಡಿದ್ದೀನಿ, ಅರಿಶಿನ, ಕಬ್ಬು ಮತ್ತೆ ಇವತ್ತು ಬದನೆ, ಗೋಧಿ. ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇವತ್ತು ಸರ್ ನನ್ನಲ್ಲಿ ಒಂದು 10,000 ಕೋಳಿ ಫಾರ್ಮ್ ಇದೆ ನಮ್ದು, ಗೊಬ್ಬರ ಸಾಕಷ್ಟು ಲಭ್ಯತೆ ಇದೆ ನನಗೆ. ಅದನ್ನೆಲ್ಲ ಒಂದು 6 ತಿಂಗಳು ಡಿಕಂಪೋಸ್ ಮಾಡಿ ಆನಂತರ ಬೆಳೆಗಳಿಗೆ ಕೊಡ್ತೀನಿ. ಮತ್ತೊಂದು ಆಡಿನ ಫಾರ್ಮ್ ಇದೆ, ಸ್ಟಾಲ್ ಫೀಡ್ ನಂದು, ಒಂದು 100 ಆಡುಗಳದಾವ, ಅದರದ್ದು ಸಾಕಷ್ಟು ಗೊಬ್ಬರ ನನಗೆ ಟನ್ ಗಂಟ್ಲೆ ಸಿಗ್ತದೆ. ಮತ್ತೆ ಆಕಳುಗಳು ಎಮ್ಮೆಗಳದಾವ ಅವತ್ತು. ಹಿಂಗಾಗಿ ನನಗೆ ನೀವೇನ್ ಸಸ್ಟೈನಬಿಲಿಟಿ ಸ್ಥಿರತೆ ಈ ವರ್ಷ ಇಳುವರಿ 10 ಕ್ವಿಂಟಲ್ ಬತ್ತು, ನೆಕ್ಸ್ಟ್ ಇಯರ್ 6 ಕ್ವಿಂಟಲ್ ಬತ್ತು, 4 ಕ್ವಿಂಟಲ್ ಬತ್ತು, ಹಿಂಗಣುವಂತ ಮಾತೇ ಇಲ್ಲ. ಯಾಕಂತಂದ್ರೆ ಇವತ್ತು ಬಹಳ ಜನ ನೀವು ನೋಡಿರಬಹುದು, ಬಹಳ ಜನ DAP ಇವ್ರಿ ಹಾಕಲಾರ್ದ ಇವತ್ತು ಯಾರು ಗೊಂಜಾಳ ಬೆಳೆಯಕತ್ತಿಲ್ಲ. ನಂದು ಇಲ್ಲೇ ಐತಿ ಗೊಂಜಾಳ ತೆನಿ ಐತಿ, ಒಂದು ಗೊಂಜಾಳ ತೆನಿ ಕೊಡ್ತೇನೆ ನಿಮಗೆ. ನೀವು ಎಲ್ಲಾರು ಲ್ಯಾಬ್ನಾಗ ಚೆಕ್ ಮಾಡಿರದನ್ನ ಬತ್ ಅಂದ್ರೆ ನನಗೆ ಫೋನ್ ಮಾಡಿ ಹೇಳ್ರಿ, ಇಲ್ರಿ ಇದಕ್ಕೂ ಯೂರಿಯಾ DAP ಹಾಕ್ಯಾರ ಅಂತ ಹೇಳಿ ಅಂತ ರಿಪೋರ್ಟ್ ಬರ್ತಾರೆ. ಯಾಕಂತಂದ್ರೆ ಹಿಂಗ್ ಚಾಲೆಂಜ್ ಆಗಿ ಹೇಳೋರು ಯಾರಿಲ್ಲ, ನೀವು ನೋಡಿರ್ಬಹುದು. ಯಾಕಂತಂದ್ರೆ ಸಾಮಾನ್ಯ ಸಾಧ್ಯಲ್ಲ ಹಂಗ, ಯಾಕಂದ್ರೆ ಇವತ್ತು ವಿದೌಟ್ ಯೂರಿಯಾ DAP ಹಾಕಲಾರ್ದ ಬಹಳ ಜನ ನೋಡ್ತಾ ಇದೀನಿ, ಬಟ್ ಕನ್ವರ್ಟ್ ಆಗ್ತಾ ಇದೆ, ಬಟ್ ಸ್ಲೋ ಆಗಿ ಆಗ್ತಾ ಇದೆ. ಅದು ಯಾಕೋ ಅವ್ರ ಮನಸ್ಥಿತಿನೋ ಏನೋ, ಕೆಲವೊಂದು ಆರ್ಥಿಕ ಹಿನ್ನಡೆಗಳಾಗಿದ್ದವು, ನಮಗೆ ತೊಂದರೆ ಆಗ್ಯಾವ, ಎಲ್ಲ ನಾವು ಅರೆ ಸಹಾಯ ಮಾಡ್ಕೋತ ಹೋದ್ರೆ ಎಲ್ಲ ಸಮಸ್ಯೆ ಆದಿತ್ತು, ಇಳುವರಿ ಕಡಿಮೆ ಆದಿತ್ತು, ನಮಗ್ ಮತ್ತೆ ತೊಂದರೆ ಅದಾವ, ಮತ್ತಷ್ಟು ಸಾಲ ಸೂಲಗಳನ್ನು ಮಾಡ್ಕೊಂಡಿವನು ಅಂತ ಬಹಳಷ್ಟು ಜನರ ಅಭಿಪ್ರಾಯ ಇದೆ. ಬಟ್ ನಾವು ಅದರಿಂದ ಹೊರಗೆ ಬರಬೇಕಾದ್ರೆ ನಾವು ಮೆಂಟಲಿ ಪ್ರಿಪೇರ್ ಆಗ್ಬೇಕು ಇದ್ರೊಳಗೆ ಫಸ್ಟ್ ನಾವು ಮೊದಲ. ಯಾಕಂತಂದ್ರೆ ಕೃಷಿ ಅಂದ್ರೆ ಇದೊಂದು ತಪಸ್ಸಿದ್ದಂಗ ಐತಿ ನನ್ನ ಒಂದು ತಿಳುವಳಿಕೆ ಪ್ರಕಾರ. ಯಾವ ಸಹಾಯ ಮಾಡ್ತಾನಂದ ಏ ನಿಂದ ನೀ ಪಾಲ ತಗೊಂಡು ಹೊರಗೆ ಹೋಗೋಣ ಅಂತ ಅಂತವೂ ಕೇಳ್ಬಂದ ನನ್ನ ಬಹಳಷ್ಟು. ಮತ್ತೆ ಈ ನಮಗ ಹಿಂಗಾಗಿ ಬಹಳಷ್ಟು ನೋವು ನಲಿವುಗಳು ಇದ್ರೊಳಗೆ ಕಂಡಾವ. ಅದಕ್ಕಾಗಿ ಏನತಿ, ಖಂಡಿತ ಇದು ನಮ್ಮ ಭವಿಷ್ಯದ ವಿಚಾರ ನೋಡಿದ್ರೆ, ಇವತ್ತು ಕೋಟ್ಯಾಂತರ ರೂಪಾಯಿ ಗಳಿಸಿದ್ರು ನಿಮ್ಮ ಆರೋಗ್ಯ ಇರ್ಲಿಕ್ಕಂದ್ರೆ ಸಾಧ್ಯನಿಲ್ಲ. ಇವತ್ತು 100 ಎಕರೆ ಇದು ಏನ್ ಮಾಡೋದು ತಗೊಂಡ್ರಿ, ಎದ್ದ ತಗೊಳಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದ್ರಿ? ಅದಕ್ಕೆ ದಯವಿಟ್ಟು ನಾನು ಬಹಳಷ್ಟು ಎಲ್ಲ ಕಳಕಳಿ ವಿನಂತಿ ಮಾಡ್ಕೊಳ್ದೀನಿ ಅಂದ್ರೆ, ನಾವು ಖಂಡಿತ ನಾವು ಏನ್ ನೀವು ರಾಸಾಯನಿಕದ ಬೆನ್ನತ್ತಿ ಏನ್ ಓಡಿಯಂಟು ಬಹಳಷ್ಟು ಹೆಚ್ಚಿನ ಇಳುವರಿಗೆ ತೆಗಿಬೇಕಂತೀವಿ, ಖಂಡಿತ ಈ ಸಾವಯವದಲ್ಲಿ ಅಥವಾ ನಾವು ಏನ್ ನೈಸರ್ಗಿಕ ಕೃಷಿ ಅಂತ ಏನ್ ಹೇಳ್ತೀವಿ ಇದರಲ್ಲಿ ನಾವು ತೆಗಿಬಹುದು. ಬಟ್ ಅದ್ರ ಹೆಂಗ ನಾವು ಬೆಳೆ ಬೆಳೆಯಕ್ಕಿಂತ ಮೊದಲು ಲ್ಯಾಂಡ್ ಪ್ರಿಪರೇಷನ್ ಅಂತ ಏನ್ ಹೇಳ್ತೀವಿ ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು ನಮ್ ಜರ್ನಿ. ಯಾವಾಗ ತಿಪ್ಪಿ ಗೊಬ್ಬರ ಸಾವಯವ ಗೊಬ್ಬರ ಹಾಕ್ಬೇಕು, ಯಾವ ಹಸರಲು ಗೊಬ್ಬರಗಳು ಮೂಗ್ ಹೊಡಿಬೇಕು, ಯಾವಾಗ ಸಾನುಭಾ ಬಿತ್ತಬೇಕು, ಯಾವಾಗ ಡೈಂಚ ಹಾಕಬೇಕು, ತಿಪ್ಪಿ ಗೊಬ್ಬರ ಯಾವಾಗ ಹಾಕಬೇಕು, ಆಕಳ ಹೆಂಡಿ ಗೊಬ್ಬರ ಗೋಮೂತ್ರ ನೀರಿನ ಜೊತೆ ಹೆಂಗ್ ಬಿಡಬೇಕು. ಈಗ ಪಾಳೇಕರ್ ಅವ್ರು ಹೇಳ್ತಾರೆ ಜೀವಾಮೃತ ಅಂತೇಳಿ, ಮತ್ತೆ ನಮ್ಮ ಕಣೇರಪ್ಪ ಅವ್ರು ಹೇಳ್ತಾರ ಇವು ನಮ್ಮ ಗೋಕೃಪಾಮೃತ ಅಂತೇಳಿ, ಇವೆಲ್ಲವುಗಳನ್ನ ನಾವು ಬ್ಯಾರಲ್ದಲ್ಲಿ ನೀರಿನ ಜೊತೆ ಅಥವಾ ಮ್ಯಾಲ್ ಸಿಂಪಡಣೆ ಮಾಡಿಬಿಟ್ರೆ ನಾವು ಅದ್ಭುತವಾದ ಇಳುವರಿಗಳನ್ನು ತೆಗಿಲಿಕ್ಕೆ ಖಂಡಿತ ಸಾಧ್ಯತೆ. ಇವತ್ತು ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇಲ್ಲ ಈಗ ಬಹಳಷ್ಟು. ಹಿಂಗಾಗಿ ಅದಕ್ಕೆ ಇವತ್ತು ನಾವು ಶರೀರವನ್ನ ಮತ್ತೆ ನೆಲದ ಸಾಯಿಲ್ ಫರ್ಟಿಲಿಟಿ ಏನ ನಮ್ಮ ಬಹಳಷ್ಟು ಸಂಪದ್ಭರಿತವಾದ ಮಣ್ಣಿನ ಕಣಗಳ ರಚನೆಯನ್ನ ಹಾಳು ಮಾಡ್ತಾ ಇದ್ದೀವಿ ನಾವು ರಾಸಾಯನಿಕಗಳನ್ನ ಬಿಟ್ಟು. ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತರು ಇದರಲ್ಲಿ ಖಂಡಿತ ನಾವು ಮನಸಾ ಕೊಟ್ಟು ದುಡಿದದ್ದಾದ್ರೆ ನಾವು ಇಳುವರಿಯಲ್ಲಿ ಯಾವುದೇ ಹಿನ್ನಡೆ ಆಗೋದಿಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ನನ್ನ ಅನುಭವದಲ್ಲಿ. ಈಗ ನೋಡ್ರಿ, ಸುಮಾರು ವರ್ಷಗಳಿಂದ ತಾವು ಏನು ಸಾವಯವ ಕೃಷಿ ಮಾಡ್ತಾ ಇದ್ರಿ, ಇದರಿಂದಾಗಿ ನಿಮ್ಮ ಹೊಲದ ಮಣ್ಣು ಏನದ ಅದು ಸಂಪೂರ್ಣವಾಗಿ ಆರೋಗ್ಯಕರವಾಗಿರುವಂತಹದ್ದನ್ನ ತಾವು ಈ ಮೂಲಕ ಹೇಳ್ತಾ ಇದ್ದೀರಿ. ಅಂದ್ರೆ ಏನು ಫಲವತ್ತತೆ ಅನ್ನುವಂಥದ್ದು, ಪ್ರೊಡಕ್ಟಿವಿಟಿ ಅನ್ನುವಂಥದ್ದು ಏನಿರ್ತದ, ಅದು ಯಾವತ್ತೂ ಈ ಸಾವಯವ ಪದ್ಧತಿ ಒಳಗೆ ನಾವು ನಿರಂತರವಾಗಿ ಅದನ್ನು ತೂಗಿಸಿಕೊಂಡು ಹೋಗುವುದು ಸರಿ, ಒಂದು ಮಟ್ಟದೊಳಗೆ ಸೂಕ್ತವಾಗಿ ನಾವು ಇಡಬಹುದು ಅನ್ನುವಂತಹ ಮಾತನ್ನ ತಮ್ಮ ಅನುಭವಗಳಿಂದ ನಾವು ತಿಳ್ಕೊಳ್ಬಹುದಾಗ್ಯದ. ಇಂಥ ಒಂದು ಸನ್ನಿವೇಶದೊಳಗೆ ಈಗ ಇಳುವರಿ ನೀವು ಶುರು ಮಾಡದಂತಹ ಸಂದರ್ಭದೊಳಗೆ ಎಷ್ಟಿತ್ತು, ಈಗಿನ ಒಂದು ಸಂದರ್ಭದೊಳಗೆ ಎಷ್ಟದ, ಅದು ಹೆಚ್ಚಾಗಿದೆನೋ ಅಥವಾ ಅಷ್ಟೇ ಅದನೋ ಅಥವಾ ಅದೊಂದು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರು, ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆಗಳದಾವ, ಯಾವ ರೀತಿ ಅದನ್ನ ನೀವು ವಿಶ್ಲೇಷಣೆ ಮಾಡ್ತಾ ಇದ್ರಿ? ಏನಾಗುತ್ತೆ ಅಂದ್ರೆ ಸರ್, ಇದು ಇಳುವರಿ ಖಂಡಿತ ನನಗೆ ಯಾವಾಗೂ ಕೈ ಕೊಟ್ಟಿಲ್ಲ. ಇಡೀ ರಾಜ್ಯದ್ದು ಅಥವಾ ನಮ್ಮೂರಿನ ವ್ಯತ್ಯಾಸದ್ದು ನಾನು ಯಾವತ್ತೂ ಕಡಿಮೆ ಇಲ್ಲ. ಗೊಂಜಾಳ ಇವತ್ತು ಯಾರಿಗೂ ಕಡಿಮೆ ಇಲ್ಲ. ನಾನು ಬಾಳೆ ಮತ್ತೆ ನಮ್ಮ ಬಾಳೆಕಾಯಿ ತೋಟದ ಟೇಸ್ಟ್ ಬೇರೆ ಸರ್. ಕೆಲ ಜನ ಆತಾರ ನಿಮ್ ರುಚಿ ಬೇರೆ ಐತಿರ್ಲ ಅತ್ತಾರ ನನಗೆ ಬಾಳೆಕಾಯಿ. ಅದ್ ಏನ್ ಆಕತ್ತೆ ಅಂದ್ರೆ ಸರ್, ಈ ಶಗಣಿ ಗೊಬ್ಬರಗಳಿಂದ ಹಾಕೋದ್ರಿಂದ ಆ ರುಚಿನೇ ಬೇರೆ ಆಗತ್ತೆ ಸರ್. ಹಿಂಗಾಗಿ ಇಳುವರಿಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ ಸರ್ ನನಗ. ಮತ್ತ ಕಡಿಮೆನು ನನಗ ಮತ್ತ ಟೆಕ್ನಾಲಜಿ ಮತ್ತ ನನಗ ಅನುಭವ ಆದಂಗ ಅತಿ ಕಡಿಮೆ ಟೆಕ್ನಾಲಜಿಗಳನ್ನ ಉಪಯೋಗ ಮಾಡ್ಕೊಂಡು ಹೆಂಗ್ ಕಡಿಮೆ ಮಾಡಬಹುದು ನೆಕ್ಸ್ಟ್ ಇಯರ್, ಮತ್ತ ಇದೊಂದ್ ಸರಿ ಸರಿ ಹಿಂಗ್ ಬಂತು ಮತ್ ನೆಕ್ಸ್ಟ್ ಇಯರ್ ಇನ್ನು ಕಡಿಮೆ ಮಾಡಬಹುದು, ಮತ್ತೆ ಎಷ್ಟು ಕಡಿಮೆ ಖರ್ಚಿನಾಗ ಮಾಡಬಹುದು ನಾವು, ಹಿಂಗತ್ತೇಳಿ ಒಂದ್ ಲೆಕ್ಕಾಚಾರ ಬಂತ ನನಗ. ಹಿಂಗಾಗಿ ಖರ್ಚು ಕಡಿಮೆ ಆಗಿದೆ ಸರ್, ಇಳುವರಿ ಅಟ್ಟ ಇದ್ರು ಕೂಡ ಅಥವಾ ಹೆಚ್ಚಾದ್ರು ಕೂಡ ನನಗೆ ಲಾಭನ ಅನಿಸುತ್ತೆ. ಯಾಕಂತಂದ್ರೆ ಇವತ್ತು ನಾನು ನಿಮ್ಗೆ ಹೇಳಿದಿಲ್ಲ ಆಗಲೇ, ನಾನು ಯಾವುದೇ ಇವತ್ತಿನವರೆಗೂ ಯಾವುದೇ ಸಾಲ ಸೂಲಗಳು ಮಾಡುವಂತ ಒಂದು ಪ್ರಮೇಯ ಬಂದಿಲ್ಲ ನನ್ನ ಒಕ್ಕಲ್ತನದಲ್ಲಿ. ಯಾಕಂದ್ರೆ ನಾನು ಬಹಳಷ್ಟು ಜನ ರೈತರು ನೋಡ್ತಾ ಇದ್ದೀನಿ, ಇವತ್ತು ಸಾಲದಲ್ಲಿದ್ದೀವಿ ಸಾಲದಲ್ಲಿ ಸಾಲದಲ್ಲಿ ಇಲ್ಲದಂತ ರೈತರು ಯಾರು ಇಲ್ಲ ಅಂತಾರ. ಬಟ್ ನನಗ ಇವತ್ತು ಅದ ದೇವರ ದಯೆ ಪುಣ್ಯ ಏನೋ ಗೊತ್ತಿಲ್ಲ ನನಗೆ, ಪ್ರಾಮಾಣಿಕವಾಗಿ ದುಡಿತಾ ಇದ್ದೀವಿ ಇಡೀ ಮನಿ ಜನರೆಲ್ಲ, ಅವರೆಲ್ಲರಿಗೂ ಸಹಾಯ ಸಹಕಾರ ಕೊಡ್ತಾ ಇದ್ದಾರೆ, ಅವ್ರಿಗೂ ಧನ್ಯವಾದ. ಯಾಕಂದ್ರೆ ಅವ್ರ ಸಹಾಯಕರ ಮನೆ, ಯಾಕಂದ್ರೆ ನಮ್ದು ಒಂದು 12 ಮಂದಿ ಕುಟುಂಬ ನಮ್ದು, ಅವಿಭಕ್ತ ಕುಟುಂಬ ನಮ್ದು. ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಹೇಳದ್ರಿ ತಾವು, ಇಳುವರಿ ಒಳಗೆ ಏನು ಹೆಚ್ಚು ಕಡಿಮೆ ಆಗಂಗಿಲ್ಲ, ವಿಶೇಷವಾಗಿ ನೀವೇನ್ ಖರ್ಚನ್ನ ಕಡಿಮೆ ಮಾಡಿರಿ ಅದು ನಮ್ಮ ರೈತರು ಎಲ್ಲರೂ ನೋಟ್ ಮಾಡ್ಕೊಳ್ಬೇಕಾದಂತದ್ದು. ಯಾವಾಗ ಖರ್ಚು ಕಡಿಮೆ ಆಗ್ತದ ಆಟೋಮೆಟಿಕ್ ಆಗಿ ನಾವು ಉತ್ಪನ್ನದ ಕಡೆ ಅಥವಾ ಇಳುವರಿ ಕಡೆ ಅಷ್ಟು ಲಕ್ಷ ಹೋಗಂಗಿಲ್ಲ ನಮಗೆ, ಯಾಕಂದ್ರೆ ಮಾರ್ಜಿನ್ ಬಹಳ ದೊಡ್ಡದಿರ್ತದ, ಸಾಕಷ್ಟು ಅಲ್ಲಿ ನಮಗೆ ಆದಾಯ ಬಂದಿರ್ತದೆ. ಈಗ ಏನು ನೀವು ಆಹಾರ ಉತ್ಪಾದನೆ ಮಾಡ್ತಾ ಇದ್ದೀರಿ, ವಿಷಮುಕ್ತವಾದಂತಹ ಒಂದು ಆಹಾರ ಅದು ಗ್ರಾಹಕರಿಗೂ ಕೂಡ ಕೊಡ್ತಾ ಇದ್ದೀರಿ, ಅದೇ ರೀತಿಯಾಗಿ ತಮ್ಮ ಮನೆಯೊಳಗೂ ಕೂಡ ಅದನ್ನ ಬಳಸುವಂತಹದ್ದು, ಆಮೇಲೆ ಒಳ್ಳೆ ಆಹಾರವನ್ನ ಸ್ವಾದಿಷ್ಟವಾದಂತಹ ಒಂದು ಆಹಾರವನ್ನ ತಾವು ಮನೆಯವರೆಲ್ಲರೂ ಕೂಡಿ ಅದನ್ನ ಆನಂದಿಸ್ತಾ ಇದ್ದೀರಿ. ಈ ಒಂದು ವಿಷಯದೊಳಗೆ ತಮ್ಮ ಟೋಟಲ್ ಕುಟುಂಬದ ಆರೋಗ್ಯದ ಬಗ್ಗೆ ಒಂದ್ ಸ್ವಲ್ಪ ಒಂದೆರಡು ಮಾತು ತಾವು ಹೇಳ್ತೀರಾ? ಇವತ್ತು ನಿಮ್ಗೆ ಹೇಳ್ಬೇಕಂತಂದ್ರೆ ನಮ್ಮ ಒಂದು ಇದೇನ ನಾವು ಬೆಳೆದದ್ದೇ ಒಂದು ಫುಡ್, ಆಮೇಲೆ ಸುಮಾರು ನಾವು ಹೊರಗಿನಿಂದ ಬಾಳ ಕೊಂಡು ತರೋದೇನಂದ್ರೆ ಒಂದ್ ಸ್ವಲ್ಪ ಸೋಪ್ ತರ್ತೀವಿ, ಮತ್ತೆ ಈ ಬಟ್ಟೆ ಬರಿಗಳಷ್ಟ, ಮತ್ತ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ತೆಂಗಿನ ತೋಟದಲ್ಲಿದಾವ, ಮತ್ತ ಗಾಣದ ಎಣ್ಣೆನು ಶೇಂಗಾ ಅದು ಬೆಳಿತೀವಿ, ಕೊಬ್ಬರಿ ಎಣ್ಣೆಯಿಂದ ಅದನ್ನ ಆಯಿಲ್ ಮಾಡ್ತೀವಿ. ಹಿಂಗಾಗಿ ಹೊರಗಡೆಯಿಂದ ತರೋದು ಬಹಳ ಕಡಿಮೆ ಆಗಿದೆ ಸರ್. ಹಿಂಗಾಗಿ ನಮ್ಮಲ್ಲಿ ಏನ್ ಬೆಳಿತೀವಿ, ಇವತ್ತು ಸದಕ ಬೆಳಿತೀವಿ, ಗೋಧಿ ಬೆಳಿತೀವಿ, ಜೋಳ ಬೆಳಿತೀವಿ ಇವತ್ತು. ಹಿಂಗಾಗಿ ನಮಗೆ ಬಹಳಷ್ಟು ಆರೋಗ್ಯದ ಒಂದು ನಮ್ಮ ಮನೆಯ ಮೇಂಟೆನೆನ್ಸ್ ಜೀರೋ ಐತೆ ಅಂದ್ರೆ ಏನ್ ಅಡ್ಡಿಲ್ಲ. ಇವತ್ ಯಾವುದೇ ರೋಗ ರುಜಿನಗಳಿಂದ ಹೇಳಿ ದೇವರ ಕೃಪೆ ಅನ್ಬೇಕು, ಬಹಳಷ್ಟು ಯಾರಿಗೂ ಅಂತ ಒಂದು ಮೇಜರ್ ಆದಂತ ಒಂದು ಆರೋಗ್ಯ ಸಮಸ್ಯೆ ಇನ್ನೂವರೆಗೂ ಕಂಡಿಲ್ಲ. ಯಾಕಂದ್ರೆ ನಮ್ಮ ಅಮ್ಮವರಿಗೆ ಒಂದು 85 ವರ್ಷ ಬಂದ, ಇವತ್ತು ಅವ್ರು ಆಕ್ಟಿವ್ ಆಗಿ ನಮ್ಮ ಜೊತೆ ತೋಟದಲ್ಲಿ ಕೆಲಸ ಮಾಡ್ತಾರಂದ್ರೆ ನೀವು ಅಲ್ಲೇ ತಿಳ್ಕೊಬಹುದು. ಯಾಕಂತಂದ್ರೆ ಬಹಳಷ್ಟು ಇಂತ ಒಂದು ಆಹಾರ ತಿನ್ನೋದ್ರಿಂದ ಆರೋಗ್ಯದ ಮೇಲೂ ಅದು ಪರಿಣಾಮ ಬೀರ್ತತಿ. ಅದಕ್ಕಾಗಿ ಮತ್ತ ಇದು ನಾನು ಒಬ್ಬನ ನಮ್ಮಲ್ಲಿ ತಪ್ಪು ಆಹಾರಗಳನ್ನು ತಿನ್ನಬಾರದು ಅಂತ ಹೇಳಿ ಇಡೀ ದೇಶದ ಎಲ್ಲಾ ರಾಜ್ಯಗಳಿಗೂ ನನ್ನ ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ ನನ್ನ ನಮ್ದೇ ಒಂದು ಸಂಸ್ಥೆಯನ್ನು ಕಟ್ಟಿ ಇಡೀ ಬೇರೆ ರಾಜ್ಯಗಳ ರೈತರಿಗೂ ಕೂಡ ಬೇರೆ ಯಾರು ತಿನ್ನುವಂತ ಗ್ರಾಹಕರಿಗೂ ಕೂಡ ನಾನು ಇವತ್ತು ಅವರಿಗೆ ಮನೆಗೆ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ಸುಮಾರು ಒಂದು 12 ವರ್ಷಗಳಿಂದ ನಾನು ನನ್ನ ಒಂದು ಆರ್ಗ್ಯಾನಿಕ್ ಫುಡ್ ಯಾವ ಪ್ರೊಸೆಸಿಂಗ್ ಮಾಡಿಸಿ ಇವತ್ತು ಜೇವೆ ಗೋಧಿ ಬೆಳೆದಿವಿ ಅದ್ರ ರವಾ ಮಾಡ್ತೀವಿ ಹಿಟ್ಟು ಮಾಡ್ತೀವಿ, ಮತ್ತೆ ಗೋಧಿ ಬೆಳೆದಿವಿ ಅದ್ರ ರವಾ ಮಾಡ್ತೀವಿ ಹಿಟ್ಟು ಮಾಡ್ತೀವಿ, ಇವತ್ತು ಗೊಂಜಾಳದ ರವಾ ಅದ್ರ ಹಿಟ್ಟ, ಹಿಂಗೆಲ್ಲ ಅರಿಶಿನ ಬೆಳಿತೀವಿ ಅದ್ರ ಪೌಡರ್ ಮಾಡಿ, ಹಿಂಗೆಲ್ಲ ನಮ್ಮಲ್ಲಿ ಏನ್ ಪ್ರಾಡಕ್ಟ್ ಇದೆ ಡೈರೆಕ್ಟ್ ನೇರವಾಗಿ ಕಳಿಸಲಾರದ. ಇವತ್ತು ರೈತರು ಮೇನ್ ಆರ್ಥಿಕವಾಗಿ ಹಿನ್ನಡೆ ಆಗುದು ನೇರವಾಗಿ ಅವ್ರು ಕೊಡೋದ್ರಿಂದ, ಅದಕ್ಕೆ ನಾವು ಪ್ರೊಸೆಸಿಂಗ್ ಯೂನಿಟ್ಗಳನ್ನ ಹಾಕೊಳಾರ್ದ ಅಥವಾ ಅದನ್ನ ನಾವು ಮಲ್ಟಿಪ್ಲೈ ಮಾಡಿ ಅಥವಾ ಅದನ್ನ ಸಂಸ್ಕರಣೆ ಮಾಡಿ ಕೊಡಲಾರ್ದ ಮಾಡಿದ್ವಿ ನಾವು ಆರ್ಥಿಕವಾಗಿ ಹಿನ್ನಡೆ ಸಾಧಿಸ್ತೀವಿ. ಯಾಕಂತಂದ್ರೆ ಒಂದು ಕಡ್ಲಿ ಬೆಳೆ ನಾವು ಮಾಡ್ತೀವಿ ಸರ್, ಕಡ್ಲಿ ಬೆಳೆ 60-50 ರೂಪಾಯಿ ಐತೆ ಕಡ್ಲಿ. ನಾವು ಅದನ್ನ ಪ್ರೊಸೆಸಿಂಗ್ ಮಾಡಿಸಿ ಬೆಳೆ ಮಾಡಿದ್ರೆ 100 ರೂಪಾಯಿ ಇದೀವಿ. ಏನಾಯ್ತು ರೀ, 50 ರೂಪಾಯಿ ಬರಕಾತಿ ರೈತಕ್ಕೆ. ಅದಕ್ಕೆ ನಾವು 50 ರೂಪಾಯಿ ತಗೋಬೇಕು, 100 ರೂಪಾಯಿ ತಗೋಬೇಕು. ನಾವು ರೈತರು ನಾವು ವಿಚಾರ ಮಾಡಬೇಕಾಗಿದೆ ನಮ್ಮಲ್ಲಿ. ಅದಕ್ಕೆ ನಮ್ಮಲ್ಲಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಮೌಲ್ಯವರ್ಧನೆ ಮಾಡಲಾರ್ದ ನಮ್ಮ ಯಾವುದೇ ಬೆಳೆಗಳನ್ನ. ಇವತ್ತು ರೈತರು ನಾವು ನೀ ಒಂದೇ ಕ್ವಿಂಟಲ್ ಬೆಳೆದ್ರು ಲೆಕ್ಕರೆ, ನೀ ಮೌಲ್ಯವರ್ಧನೆ ಮಾಡಲಾರ್ದ ನೀ ಮಾರಬೇಡ ಖಂಡಿತ. ಅದಕ್ಕೆ ದಯವಿಟ್ಟು ಮೌಲ್ಯವರ್ಧನೆ ಮಾಡಿ ಇವತ್ತು ಮಾಡಿದ್ದಾದ್ರೆ ಇವತ್ತು ನಾವು ಆರ್ಥಿಕವಾಗಿ ಉಸಿರಾಡಕ ಸಾಧ್ಯಕತಿ. ನಾವು ಒಳ್ಳೆ ಒಂದು ಆಹಾರಗಳನ್ನ ಬೆಳೆದನ್ನು ನಮ್ಮ ಇಡೀ ಕುಟುಂಬನು ಕೂಡ ಇರ್ಲಿಕ್ಕೂ ಅನುಕೂಲ ಆಗತ್ತೆ. ತಮ್ಮ ವಿಚಾರಗಳನ್ನ ಕೇಳಿದ್ರೆ ಬಹಳ ಖುಷಿ ಆಗ್ತದ. ಈಗೇನು ತಾವು 1 ಎಕರೆ ಜಮೀನಿಂದ ಶುರು ಮಾಡಿ ಈಗ 10 ಎಕರೆ ಜಮೀನ್ ತನಕನು ತಾವು ಮುಟ್ಟಿದ್ದೀರಿ. ಇದು ತಮ್ಮ ಒಂದು ಪ್ರಯತ್ನಗಳನ್ನ ತಮ್ಮ ಸಾಧನೆಯನ್ನ ಬಿಂಬಿಸ್ತದ. ಇಂಥ ಒಂದು ಸಂದರ್ಭದೊಳಗೆ 10 ಎಕರೆ ಜಮೀನ್ ತನಕನು ನಾವು ತಲುಪೋದು ಒಬ್ಬ ಸಾವಯವ ಕೃಷಿಕನಿಗೆ ಎಷ್ಟು ಕಷ್ಟ ಸಾಧ್ಯ ಅನ್ನುವಂಥದ್ದನ್ನ ನಾವು ವಿಚಾರ ಮಾಡಬೇಕಾಗ್ತದ. ಆದ್ರೂ ಕೂಡ ಅಂಥ ಕಠಿಣ ಪ್ರಸಂಗಗಳಲ್ಲಿಯೇ ತಾವು ಇದನ್ನ ಸಾಧಿಸಿರಿ, ಅದು ಬಹಳ ಆನಂದ ಕೊಡುವಂತಹ ಒಂದು ವಿಷಯ. ಈಗ ತಮ್ಮ ಒಂದು ಪ್ರಯೋಗಗಳು ಏನದಾವಲ್ಲ, ಸಾಕಷ್ಟು ಪ್ರಯೋಗಗಳನ್ನ ತಾವು ಇಲ್ಲಿ ತನಕ ಮಾಡಿದಿರಿ, ತಮ್ಮ ತೋಟದೊಳಗೆ ಮಾಡಿದ್ದೀರಿ. ಇಡೀ ತಮ್ಮ ಬದುಕೆ ಒಂದು ಸಾಕಷ್ಟು ಪ್ರಯೋಗಗಳನ್ನ ಮಾಡಿ ತೋರಿಸುವಂತಹ ಒಂದು ಉತ್ಸಾಹವನ್ನು ತೋರಿಸ್ತಾ ಇದೆ. ತಮ್ಮ ತೋಟ ಸಾಕಷ್ಟು ಯುವ ಕೃಷಿಕರಿಗೆ ಪಾಠ ನೀಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ನಮಗೆ ಅನಿಸ್ತದೆ. ಸಾಕಷ್ಟು ಜನರು ಇಲ್ಲಿ ಬಂದು ಕಲ್ತ್ಕೊಂಡು ಹೋಗಿ ಅವರು ಕೂಡ ಈ ತಮ್ಮ ವಿಚಾರಗಳನ್ನ ಅನುಷ್ಠಾನಕ್ಕೆ ತಂದಾರೋ ಹೆಂಗ ಮತ್ತೆ ಯಾವ ರೀತಿಯಾದಂತಹ ಅವರಿಗೆ ಪಾಠಗಳನ್ನು ತಾವು ಅವರಿಗೆ ಮಾಡ್ತಾ ಇದ್ದೀರಿ? ನಿಮ್ಗೆ ಆ ವಿಷಯದಲ್ಲಿ ಹೇಳಕತ್ತಂದ್ರೆ ಅಮೆರಿಕಾದಿಂದ ಅವರು ಫೋನ್ ಮಾಡಿದ್ರೆ ನನಗೆ, ನಾನು ಇಂಡಿಯಾಕ್ ಬರ್ತಾ ಇದ್ದೀನಿ ಸರ್, ನಿಮ್ ನಂಬರ್ ನಾ ಹೆಂಗೋ ಕಲೆಕ್ಟ್ ಮಾಡೀನಿ, ಒಕ್ಕಲ್ತನ ಲಾಭದಾಯಕ ವಿದೆಯೇ, ನಾನು ಬಂದು ಒಕ್ಕಲ್ತನ ಮಾಡಬೇಕಾಗಿದೆ ಅಂದ್ರು. ಅವ್ರು ಹೆಂಗ್ ಕಲೆಕ್ಟ್ ಮಾಡಿದ್ರು ಗೊತ್ತಾಗಿಲ್ಲ ನನಗೆ. ಖಂಡಿತ ಲಾಭ ಇದೆ ಸರ್, ನೀವ್ ಯಾರು ಏನಂತ ಕೇಳಿದ್ರೆ, ಹಿಂಗ ನಾವು ಅಮೆರಿಕಾದಾಗ ಇದ್ದೀನಿ, ನಾವು ಸ್ಟೂಡೆಂಟ್ ಇಲ್ಲಿ ಕಲಿತಾ ಇದ್ದೀನಿ, ಬಟ್ ನಾನು ಒಕ್ಕಲ್ತನ ಮಾಡ್ಬೇಕಂತ ಹೇಳಿ ಇಂಡಿಯಾಕ್ ಬರ್ಬೋದು, ಬನ್ನಿ ಸರ್ ಖಂಡಿತ ಬನ್ನಿ ಅಂತ. ಹಿಂಗಾಗಿ ಅವ್ರಿಗೂ ಸಹ ಹೇಳಿದೆ ನಾನು. ಇವತ್ತು ನನ್ನ ತೋಟಕ್ಕೆ ಡೆಲ್ಲಿಯಿಂದ ಕೂಡ PhD ಮಾಡ್ಲಿಕ್ಕೆ ಬಂದಿದ್ದೆ ಆರ್ಗ್ಯಾನಿಕ್ ನಲ್ಲಿ. ಇಲ್ಲಿ ಬಂದು ನಮ್ಮದೊಂದು ಎಲ್ಲ ನಮ್ದು ಎಲ್ಲ ಬರ್ಕೊಂಡು ಹೋಗ್ಕತ್ತಿ, ಮತ್ ಇವತ್ತು ನಮಗ PhD ಮಾಡೋರು BSc ಅವರು ಬರ್ತಾರ ಬಹಳಷ್ಟು. ಅವ್ರೆಲ್ಲರಿಗೂ ಮತ್ತು ಬೇರೆ ಕಡೆನೂ ನಾ ಹೋಗಿ ಅವ್ರಿಗೆ ಪಾಠನು ಕೊಟ್ಟು ಬರ್ತಾ ಇದ್ದೀನಿ. ಧಾರವಾಡ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ, ಬಾಗಲಕೋಟೆ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ, KVK ಹೋಗ್ತಾ ಇದ್ದೀವಿ. ನಾನು ಬೇರೆ ರಾಜ್ಯಕ್ಕೂ ಹೋಗಿರ್ತೀನಿ, ಸಂಪನ್ಮೂಲ ತಮಿಳುನಾಡು ಮಹಾರಾಷ್ಟ್ರ. ನಮ್ಗೆ ಏನ್ ತಿಳಿದಿದೆ, ನನ್ನ ಒಂದು 40 ವರ್ಷಗಳು ನಾವು ಮಣ್ಣಿನ ಜೊತೆ ಮಾತಾಡ್ಬೇಕಷ್ಟೇ. ಅದೇನಂದ್ರೆ ಬಿತ್ತಿ ನಾವು ಹೊಡಮಳ್ ನೋಡ್ಲಿಲ್ಲ ಅಂದ್ರ, ಮತ್ತ ಮೇಲಿನ ಮೇಲೆ ಹರಗಲಿಲ್ಲ ಅಂದ್ರ ಏನಾಗಿತ್ತು ಆಂಬಲ್ ಆ ಕಡೆ. ನಿನ್ ಜೋಳ ಬಿತ್ತಿದೀವಿ, ಅದ ಏನಾಗಿತ್ತು ಆಂಬಲ್ ಆ ಕಡೆ ನಾವು ನೋಡದೇ ಹೋದ್ರ, ಮತ್ ಹುಡುಗ ಮುಂಜಾನೆ 6 ಗಂಟೆಗೆ ಎದ್ದು ತೋಟ ನೋಡ್ಲಿಲ್ಲ ಅಂದ್ರ, ನೀವು 9:30 ತನ ಬಿಸಿಲ ಮಕ್ಕೊಂದದ ಹೊತ್ತೇರಿ ಏಳು ಆತ ತನ್ನ ನೆತ್ತರವನ್ನು ಸುಡುತ್ತೇನೋ ಸರ್ವಜ್ಞ. ಅದಕ್ಕಾಗಿ ಸರ್ವಜ್ಞ ಅವತ್ತು 9th ಶತಮಾನದಾಗ ಹೇಳಿದಂತ ವ್ಯಕ್ತಿ ಇವತ್ತು ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಪದಗಳು ನಮ್ಮ ಕೃಷಿಗೂ ಕೂಡ ಅಪ್ಲೈ ಆಗುವಂತವದವ. ಅದಕ್ಕಾಗಿ ಅವೆಲ್ಲವುಗಳನ್ನ ಕ್ರೋಢೀಕರಿಸಿಕೊಂಡು ನಾವು ಇವತ್ತು ಕೃಷಿಯನ್ನ ಮಾಡಿಬಿಟ್ರೆ ಇವತ್ತು ಬಹಳಷ್ಟು ಜನ, ಯಾಕಂತಂದ್ರೆ ನಾವು ಯೂನಿವರ್ಸಿಟಿಯಲ್ಲಿ ನೋಡ್ತಾ ಇದೀವಿ ಏನ್ ನಡೀತೈತೆ ಅಲ್ಲಿ ಕತ್ತಿ. ಅವರು ಬಹಳಷ್ಟು ನಮ್ಮ ಎಸ್ಎ ಪಾಟೀಲ್ ಸಾಹೇಬ್ರು ಒಂದು ಮಾತು ಹೇಳಿದ್ರು, ಅವ್ರು ನೀವು ಇವತ್ತಿನವ್ರಿಗೆ ಏನ್ ಸಂಶೋಧನೆ ಮಾಡಿದಾರೆ ಅಲ್ಲೇ ಇಲ್ಲಪ್ಪ ಸಾಕು, ರೈತರು ಏನ್ ಮಾಡ್ಯಾರ ಆ ಸಂಶೋಧನೆಗಳು ಮಾತ್ರ ಜನರಿಗೆ ನೀವು ಪ್ರಚಾರ ಮಾಡ್ರಿ ಅಂತ ಹೇಳಿ ಆ ಒಂದು ಕಾರ್ಯಕ್ರಮ ರಾಜ್ಯ ತುಂಬಾ ಎಲ್ಲ ಹೋಗುವಂತ ವ್ಯವಸ್ಥೆ ಮಾಡಿಬಿಟ್ರು. ವಿಶ್ವವಿದ್ಯಾಲಯದಲ್ಲಿ ಲ್ಯಾಬೊರೇಟರಿಯಲ್ಲಿ ಮಾಡಿರಬಾರ್ದು, ಯಾವಾಗಾದ್ರೂ ರೈತರು ತೋಟಕ್ಕೆ ಹೋಗುತ್ತೆ ಆಗ ಮಾತ್ರ ಉದ್ದಾರ ಹಾಕಣ, ರೈತರಿಗೆ ಹೋಗಿ ಸಸ ಹಾಕಣ, ಅವ್ನು ಮಾಹಿತಿ ಸಿಗ್ತತಿ, ಹಿಂಗಾಗಿ ಅವ್ ಏನ್ ಮಾಡಬಹುದು ಅಂತೇಳಿ. ಬಟ್ ನಿಜವಾಗಿ ರೈತ ನೀವ್ ಏನ್ ಸೈಂಟಿಸ್ಟ್ಗಳದ ನಿಕಿತ ಶಾಣ್ಯನದ ನಾವು, ಯಾಕಂತಂದ್ರೆ ದೇಶದ ರೈತ ಹಂಗದಾನ. ಬಟ್ ಏನಾಗಿದೆ, ಕನ್ಫ್ಯೂಸ್ ಹಿಡಿದ್ಬಿಟ್ಟಿದ್ದೆ, ಹೊಸ ಟೆಕ್ನಾಲಜಿ ಅದು ಬಂದೈತಿ, ಯಾವ್ದು ಅದನ್ನ ಮಾಡ್ಲೋ ಇನ್ ಇದನ್ನ ಮಾಡ್ಲೋ. ಈಗ ಸಾವಯವ ಕೃಷಿ ಅಂತಾರ, ನೈಸರ್ಗಿಕ ಕೃಷಿ ಅಂತಾರ, ಏನ್ ಕೃಷಿಗಳು ಸಾಕಷ್ಟು ಕೃಷಿಗಳಾಗ್ಬಿಟ್ಟ, ಜೀವ ವೈವಿಧ್ಯ ಕೃಷಿ ಅಂತಾರ ಬಹಳಷ್ಟು. ಹಿಂಗಾಗಿ ಅದರಲ್ಲೂ ಜನ ಬಹಳಷ್ಟು ರೈತರು ಕನ್ಫ್ಯೂಸ್ ಹಿಡಿದ್ಬಿಟ್ಟಿದ್ರೆ ಯಾವ್ದನ್ನ ಮಾಡ್ಬೇಕು ಓಪನ ಅಂತ. ಯಾವ್ದನ್ನು ಬೇಡ, ನಿಮಗೇನ್ ಮನಸ್ಸಿಗೆ ನಿಮ್ಮ ಆತ್ಮತೃಪ್ತಿಗೆ ಯಾವ ಸರಿ ಅನಿಸ್ತದ. ಇವತ್ತು ನಿಮ್ ದನಕರುಗಳ ಜೊತೆ ಮಾತಾಡ್ಕೋತಾ, ನಿಮ್ ಬೆಳೆ ಜೊತೆ ಮಾತಾಡ್ಕೋತಾ, ನಿಮ್ ಮಣ್ಣಿನ ಜೊತೆ ಮಾತಾಡ್ಕೋತಾ, ಸಾಕಷ್ಟು ಬೆಳೆ ಪರಿವರ್ತನೆ ಮಾಡೋದಾದ್ರೆ, ಕಾಲಗೈ ಮಾಡೋದಾದ್ರೆ, ನೀವು ಇವತ್ತು ಯಾರನ್ನು ಏನು ಅವಶ್ಯ ಇಲ್ಲ. ತಮಗ ಯಾರಾದ್ರೂ ಮಾತಾಡಿಸಿ ತಮ್ಮ ವಿಚಾರಗಳನ್ನ ಕೇಳಬೇಕು ಅಥವಾ ಏನಾದ್ರೂ ಚರ್ಚೆ ಮಾಡಬೇಕು, ವಿಚಾರ ವಿನಿಮಯ ಮಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಖಂಡಿತ ಸರ್, ಖಂಡಿತ. ನಮ್ಮ ಮೊಬೈಲ್ ನಂಬರ್ 9901615773. ಇನ್ನೊಮ್ಮೆ 9901615773. ಆತ್ಮೀಯರೇ, ರುದ್ರಪ್ಪ ಜುಲ್ಫಿ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9901615773. ಈ ನಂಬರ್ ನ ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಮಾತಾಡಬಹುದು, ಹೆಚ್ಚಿನ ವಿಚಾರಗಳನ್ನ ತಾವು ತಿಳ್ಕೊಳ್ಬಹುದು. ಒಳ್ಳೇದು ರುದ್ರಪ್ಪ ಜುಲ್ಫಿ ಅವರೇ, ಇಲ್ಲಿ ತನಕ ತಮ್ಮ 4 ದಶಕಗಳ ಸಾವಯವ ಕೃಷಿ ಅನುಭವವನ್ನ, ಸಾವಯವ ಕೃಷಿ ಬಾಳ್ವೆಯನ್ನ ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಯಾರಿಗೆ ಇನ್ನೂ ಅದರೊಳಗೆ ಆತ್ಮವಿಶ್ವಾಸ ಬಂದಿಲ್ಲ ಅಂಥವರಿಗೆ ಪ್ರೇರಣೆ ನೀಡುವಂತಹ, ಸ್ಫೂರ್ತಿ ನೀಡುವಂತಹ ಅನೇಕ ಮಾತುಗಳನ್ನ ಹೇಳಿದ್ದೀರಿ. ಯಾವ ರೀತಿ ನಾವು ಕೃಷಿಯೊಳಗೆ ತೊಡಗಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಯಾವ ನಿರ್ಧಾರವನ್ನ ತಗೊಳ್ತೀವಿ, ಆ ನಿರ್ಧಾರಕ್ಕೆ ಅನುಗುಣವಾಗಿ ನಾವು ಸಾಧನೆ ಮಾಡುವಂತಹ